ಕೇಳಿದರೆ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಜಾನ? ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ಆಗಿ ನೋಂದಣಿ ಮಾಡಿದ್ದೆ. ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬರ್ತದೆ ಅಂತ ಹೇಳಿದ್ರು. ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್. ನಿಮ್ಮ ಆಧಾರ್ ನಂಬರ್ ಅನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಿರೋದು. ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕಿಗೆ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ, ಅರ್ಹ ಬೆಳೆ ವಿಮಾ ಪರಿಹಾರ ಹಣ ಬರುತ್ತೆ. ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು. ನೋಂದಣಿ ಸಮಯದಲ್ಲಿ ನೀಡಿರುವ ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ, ಷರತ್ತುಗಳು ಅನ್ವಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಕಿಸಾನ್ ವಾಣಿಯಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಇದಕ್ಕಾಗಿ ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0827222006. ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ವಿಜಯ್ ಅಂಗಡಿ. ರೈತ ಬಾಂಧವರೇ ನಮಸ್ಕಾರ. ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ಕೃಷಿ ಸಂಬಂಧಿ ರಸಪ್ರಶ್ನೆಗಳು ಪ್ರಸ್ತಾಪ ಆಗ್ತವೆ, ಉತ್ತರ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಕರೆಗಳನ್ನು ಮಾಡ್ತಿದ್ರಿ ಶತ್ರುಗಳೇ, ಮಾತಾಡ್ತಾ ಹೋಗೋಣ. ಹೊಸಬರಿಗೆ ಅವಕಾಶ ಮಾಡಿಕೊಡಿ. 0827222006 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ಆಸಕ್ತ ರೈತರು ರೈತ ಮಹಿಳೆಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು. ಕರೆ ಯಾರದು ನೋಡೋಣ. ನಮಸ್ಕಾರ, ಯಾರು ತಾವು? ಹಲೋ ನಮಸ್ತೆ ಸರ್, ನಾನು ಪುತ್ತೂರಿನಿಂದ ಸರಸ್ವತಿ ಮಾತಾಡಿದ್ದೆ ಸರ್. ಸರಸ್ವತಿ ಅವರು, ಮಳೆ ಬಂತ ಸರಸ್ವತಿ ಅವರೇ? ಮಳೆ ಇಲ್ಲ ಸರ್. ಹೌದು, ಯಾವಾಗ ಬರುತ್ತಂತೆ? ಇಲ್ಲಿ ಮೋಡ ಉಂಟು, ಮಳೆ ಬರ್ತದೆ ಅಂತ ಆಗ್ತದೆ, ಹಾಗೆ ಉಂಟು. ಯಾವಾಗ ಬರುತ್ತಂತೆ? ಯಾವಾಗ ಬರ್ತದೆ ಅಂತ ಗೊತ್ತ, ಹಾಗೆ ಉಂಟು, ಮಳೆ ಬರುವ ಹಾಗೆ ಉಂಟು. ಅಲ್ಲ, ನೀವೆಲ್ಲ ಕೃಷಿ ಹಿನ್ನೆಲೆ, ಗ್ರಾಮೀಣ ಹಿನ್ನೆಲೆ ಇಟ್ಕೊಂಡು ಇಂಥ ದಿನನೇ ಬರುತ್ತಂತ ಖಚಿತವಾಗಿ? ಸುಳ್ಯದಲ್ಲಿ ಸ್ವಲ್ಪ ಸ್ವಲ್ಪ ಮಳೆ ಬಂದಿದೆ ಅಂತ ಅಲ್ವಾ? ಇಲ್ಲಿ ಬಂದಿಲ್ಲ. ಈಗ ಬಂದ್ರೆ ಒಳ್ಳೇದು ಸರ್, ಎಂತ ಒಳ್ಳೇದು ಸರ್ ಅಲ್ವಾ? ಸರಸ್ವತಿ ಅವ್ರು ನೀವ್ ಏನ್ ಓದಿದಿರಿ? ನಾನು 7ನೇ ಕ್ಲಾಸ್ವರೆಗೆ ಓದಿದ್ದೀನಿ ಸರ್. 7ನೇ ಕ್ಲಾಸು, ಆದ್ರೂ ಬಹಳ ಚುರುಕಾಗಿ ಭಾಗವಹಿಸ್ತೀರಿ. ಉತ್ತರ ಅಲ್ಲ, ನನ್ನ ಮತ್ತೆ ಓದಿಕೊಂಡಿದ್ದೇನೆ ಅಲ್ಲ ಸರ್, ಹಾಗೆ ನನಗೆ ಚುರುಕಿದೆ. ಹಾಗೆ ಹಾಗೆ. ಹೌದು ಸರ್. ಇಂಗ್ಲಿಷ್ ಓದ್ತೀರಿ ಬರೀತೀರಾ? ಸ್ವಲ್ಪ ಸ್ವಲ್ಪ ಬರೀತೇನೆ, ಓದುತ್ತೇನೆ. ಹೌದಾ? ಓಹೋ, ಪರವಲ್ಲ. ಮುಂಚೆನೆ ನನಗೆ ಹಿಂದಿ ಇಂಗ್ಲಿಷ್ ಚೆನ್ನಾಗಿ ಬಂದು ಬಂದಿತ್ತು ಸರ್. ನಾನು 8ನೇ ಕ್ಲಾಸಿನ ಇದು ಪಾಠ ಪುಸ್ತಕ ಎಲ್ಲ ತಂದಿದ್ದೆ, ಮತ್ತೆ ನನ್ನ ಮನೆಯವರು ಕಲಿಸಲಿಲ್ಲ ನನ್ನನ್ನು. ಹಾಗಾದ್ರೆ ಇಂಗ್ಲಿಷ್ ಪದದಲ್ಲಿರುವ ಒಂದು ಪ್ರಶ್ನೆನ ನಿಮಗೆ ಕೇಳ್ತೀವಿ, ನೋಡೋಣ. ಹೇಳ್ತೀರಿ? ಗೊತ್ತಿದ್ರೆ ಹೇಳ್ತೇನೆ. ನೈಜೀರಿಯಾ? ನೈಜೀರಿಯಾ ಅಂದ್ರೇನು? ದೇಶ. ಹೌದು, ದೇಶನೇ. ಹೌದು, ಅದರಲ್ಲಿ ಒಂದೊಂದು ಅಕ್ಷರಗಳು ಹೇಳಿ, ನೈಜೀರಿಯಾದಲ್ಲಿ ಇರುವ ಅಕ್ಷರಗಳು. ಸರಿಯಾಗಿ ಆರ್ ಐ, ಇನ್ನೊಂದು ಅಕ್ಷರ ಇದೆ ಎ. ಹಾ ಸರಿ, ಅಷ್ಟೇ ಅಷ್ಟೇ ಅಷ್ಟೇ ಎ ಅಷ್ಟೇ. ನೈಜೀರಿಯಾ ಅಲ್ವಾ, ಇದೊಂದು ದೇಶ. ಈ ಪದದಲ್ಲಿ, ನೈಜೀರಿಯಾ ಅನ್ನೋ ಒಂದು ಪದದಲ್ಲಿ ಒಂದು ಬೆಳೆಯ ಹೆಸರು ಅಡಗಿದೆ, ಅದನ್ನು ನೀವು ಹೆಕ್ಕಿ ತೆಗಿಬೇಕು. ಎಲ್ಲಿ ಅಕ್ಷರ? ಇಲ್ಲ ಇಲ್ಲ, ಇಂಗ್ಲಿಷಿನಲ್ಲಿರುವ ಹೆಸರೇ, ಅದನ್ನು ಕನ್ನಡಕ್ಕೆ ತರ್ಜುಮೆ ಮಾಡಿದ್ರೆ ನಿಮಗೆ ಆ ಬೆಳೆಯ ಹೆಸರು ಬರುತ್ತೆ. ಏನು ನೀವು ಜೀರಿಗೆ, ನೈಜೀರಿಯಾ ಜೀರಿಗೆ ಅದು ಆ ತರ ಆಗುದಿಲ್ಲ. ಅಲ್ಲ ನೋಡಿ, ಎನ್ ಐ ಜಿ ಇ ಆರ್ ಐ ಎ ಇದೆಯಲ್ಲ, ನೈಜೀರಿಯಾ ಅನ್ನೋ ಒಂದು ಪದ ಇದೆಯಲ್ಲ, ಅದರಲ್ಲಿ ಅಕ್ಷರಗಳನ್ನ ಎಲ್ಲೂ ಸ್ಥಾನ ಪಲ್ಲಟ ಮಾಡದಂಗೆ ನೀವು ಬಳಕೆ ಮಾಡ್ಕೊಂಡ್ರೆ ಒಂದು ಬೆಳೆಯ ಹೆಸರು ಬರುತ್ತೆ. ಯಾವುದದು? ಅದೇ ಪದದಲ್ಲಿರುವ ಅಕ್ಷರಗಳನ್ನ ಸ್ವಲ್ಪ ವ್ಯತ್ಯಾಸ ಮಾಡದಂಗೆ ಈ ಕಡೆಯಿಂದ ಆ ಕಡೆಯಿಂದ ಉಪಯೋಗಿಸ್ಕೊಂಡ್ರೆ ಒಂದು ಬೆಳೆಯ ಹೆಸರು ಬರುತ್ತೆ. ಯಾವುದದೊಂದು? ಗೊತ್ತಾಗ್ತಾ ಇಲ್ಲ, ತಕ್ಷಣ ನಿಮ್ಗೆ ಬಳಿತಾ ಇಲ್ಲ, ಇಲ್ಲಾಂದ್ರೆ ಹೇಳೇ ಬಿಡ್ತಿದ್ರಿ ಇಷ್ಟೊತ್ತಿಗೆ. ಹೌದು, ನೋಡೋಣ ನೋಡೋಣ, ಮುಂದಿನವರು ಕರೆ ಮಾಡ್ತಾರಲ್ಲ ಕೇಳ್ತಾರೆ. ನಮಸ್ಕಾರ ನಮಸ್ಕಾರ. ಕೇಳಿದ್ರೆ ನಿಮ್ಮ ಮುಂದೆ ಒಂದು ಪ್ರಶ್ನೆ ಇದೆ. ನೈಜೀರಿಯಾ ಇದು ದೇಶ, ಈ ಪದದಲ್ಲಿ ಒಂದು ಬೆಳೆಯ ಹೆಸರು ಇದೆ, ಅದು ಯಾವುದು ಅಂತ ಅನ್ಕೊಂಡು ಹೇಳ್ಬೋದಾ? ನೋಡಿ ಕರೆ ಮಾಡಿ ರೈತ ಬಾಂಧವರೇ, ಯುವಕರು ಸಹ ಭಾಗವಹಿಸ್ಬೋದು. ಅಂದರೆ ಕೃಷಿಯಲ್ಲಿ ನಿರತರಾದ ಯುವಕರು, ಯುವತಿಯರು, ಮಹಿಳೆಯರು, ಅನುಭವಿ ರೈತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತಾಡ್ಬೋದು, ನಿಮ್ಮ ವಿಶೇಷತೆಗಳನ್ನು ಹಂಚಿಕೊಳ್ಬೋದು. 08-2272-2 ಇದು ನಮ್ಮ ಈ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸಂಪರ್ಕ ಮಾಡಲಿಕ್ಕೆ ಸಂಖ್ಯೆ. ಶ್ರೋತೃಗಳೇ, ನಮ್ಮ ಕೃಷಿಯಲ್ಲಿ ಎಷ್ಟೊಂದು ವೈವಿಧ್ಯತೆ ಇದೆ, ಎಷ್ಟೊಂದು ವಿಶಾಲತೆ ಇದೆ ಅಂತಂದರೆ ಅಯ್ಯೋ ತೊಡಸ್ಕೊಂಡಾಗ ಗೊತ್ತಾಗ್ತದೆ. ನಮ್ಮ ಕೃಷಿಯಲ್ಲಿ ಎಷ್ಟೊಂದು ಬೆಳೆಗಳಿದ್ದಾವೆ, ಎಷ್ಟೊಂದು ವಿಶೇಷತೆ ಇದೆ. ಹಾಗೆ ನಾವು ಕೆಲಸಗಳನ್ನು ಚೆನ್ನಾಗಿ ಮಾಡಿದಷ್ಟು ಅಷ್ಟೇ ಚೆನ್ನಾಗಿ ನಾವು ಬೆಳವಣಿಗೆ ಆಗ್ತೀವಿ. ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ ಅವರು ನೋಡ್ತಾ ನೋಡ್ತಾನೆ ಬೆಳವಣಿಗೆ ಆಗಿಬಿಡ್ತಾರೆ ಅಲ್ವಾ? ಕೃಷಿಯಲ್ಲಿ ಎಷ್ಟೊಂದು ಜನ ಬೆಳವಣಿಗೆ ಆಗಿದ್ದಾರೆ ಅಂದರೆ ಹೇಳ್ತಿರೋದು. ಈ ನಿಟ್ಟಿನಲ್ಲಿ ಮಡಿಕೇರಿ ಆಕಾಶವಾಣಿಯಿಂದ ನೂರಾರು ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿದ್ವಿ. ಅದರ ಒಂದು ಸಂಕ್ಷಿಪ್ತ ರೂಪವನ್ನು ಪುಸ್ತಕ ರೂಪದಲ್ಲಿ ಇಷ್ಟರಲ್ಲಿ ನಾವು ಹೊರತರ್ತಿದ್ದೀವಿ. ರೈತ ಕರೆ. ನಮಸ್ಕಾರ, ಯಾರು ಕಾಲ್? ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡಿ. ಹಾಂ, ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡಿದ್ರಾ? ರೇಡಿಯೋ ಸದ್ದು ಕಡಿಮೆ ಮಾಡಿ, ಸ್ವಲ್ಪ ದೂರ ಬನ್ನಿ. ನಿಮ್ಮ ಹೆಸರು? ಇಲ್ಲ. ಹಾಗೆ ಕೆಲವೊಬ್ಬರಿಗೆ ಗೊತ್ತಾಗುತ್ತೋ ಗೊತ್ತಾಗಲ್ವೋ ಅಥವಾ ಹುರುಪನೋ ಗೊತ್ತಾಗ್ತಾ ಇಲ್ಲ ನಮಗೂ. ರೇಡಿಯೋ ಹತ್ತಿರದಲ್ಲೇ ಹೆಚ್ಚು ವಾಲ್ಯೂಮ್ ಕೊಟ್ಕೊಂಡು ಸಂಪರ್ಕ ಮಾಡಲಿಕ್ಕೆ ಹೋಗ್ತಾರೆ, ಅಲ್ಲಿ ಪ್ರತಿಧ್ವನಿಸುತ್ತೆ, ನಾವು ಅವರು ಮಾತಾಡೋಕ್ಕಾಗೋದಿಲ್ಲ, ಕೇಳಿಗರಿಗೂ ಒಂದು ರೀತಿ ಇರಿಸು ಮುಟ್ಸು. ಶ್ರೋತೃಗಳೇ, ನಿಮ್ಮ ಜಮೀನು ಅದೆಷ್ಟೇ ಇರಲಿ, ನೀವು ಎಷ್ಟು ಚೆನ್ನಾಗಿ ಭಾಗಿಯಾಗ್ತೀರಿ ಅಷ್ಟು ಖರ್ಚುಗಳು ಕಡಿಮೆ ಆಗ್ತವೆ. ಆಳು ಕಾಳಿಂದು ಮತ್ತಿತರೆ ವೆಚ್ಚಗಳನ್ನು ಬಹಳ ಚೆನ್ನಾಗಿ ಕಡಿಮೆ ಮಾಡಿಕೊಂಡು ನೀವು ಜೀವನದಲ್ಲಿ ಚೆನ್ನಾಗಿ ಬೆಳವಣಿಗೆ ಆಗ್ಬೋದು. ನೋಡಿ, ಕೃಷಿಯಲ್ಲಿ ಆರೋಗ್ಯಕರವಾದ ಸಂದರ್ಭಗಳು ನಿಮಗೆ ಪ್ರತಿನಿತ್ಯನೂ ಕಾಣ್ತಾ ಇರ್ತವೆ. ಶ್ರಮಪಟ್ಟಷ್ಟು ಹೊಟ್ಟೆ ತುಂಬ ಊಟ ಮಾಡ್ತೀರಿ, ಕಣ್ಣು ತುಂಬ ನಿದ್ದೆ ಮಾಡ್ತೀರಿ, ಕೈ ತುಂಬ ದುಡಿತೀರಿ, ಹಾಗೆ ಕೈ ತುಂಬ ಕಾಸನೂ ಸಿಗುತ್ತೆ. ಎಷ್ಟೋ ಜನಗಳು ಎಷ್ಟು ಚೆನ್ನಾಗಿ ಕೃಷಿಯಲ್ಲಿ ಬೆಳೆದಿದ್ರಂದರೆ ಲಕ್ಷ ಲಕ್ಷ ರೂಪಾಯಿ ಹಣವನ್ನು ಸಂಪಾದನೆ ಮಾಡಿದರೆ ಮಕ್ಕಳಿಗೂ ಇಟ್ಟು ಅಂತ್ಯ ಆಗಿದ್ದಾರೆ, ಅಥವಾ ಮಕ್ಕಳಿಗೆ ಹಂಚಿ ಇನ್ನೂ ಸಂತೋಷವಾಗಿದ್ದಾರೆ. ಕೃಷಿ ಹಾಗೆ ಬಗೆದಷ್ಟು ಬಗೆದಷ್ಟು ಸಿಗುತ್ತಂತ ಹೇಳ್ತೀವಲ್ಲ, ನಿಧಿ ಅಥವಾ ನೀರು ಜಲ, ಹಾಗೆ ನೀವು ಶ್ರಮಪಟ್ಟಷ್ಟು ಕೃಷಿಯಲ್ಲಿ ಸಮೃದ್ಧಿ ಏಳಿಗೆ. ಈ ಕುರಿತಂತೆ ಆಕಾಶವಾಣಿಯಿಂದ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತಾ ಇರ್ತೀವಿ, ಆಲಿಸ್ತಾ ಇರ್ತೀರಿ. ನಮಸ್ಕಾರ, ಯಾರು ತಾವು? ಹಲೋ, ತಮ್ಮ ಹೆಸರು? ಮಡಿಕೇರಿ ಸರ್, ಆಕಾಶವಾಣಿ ಅಲ್ಲ? ಹೌದು, ತಮ್ಮ ಹೆಸರು ಹೇಳಿ. ನಾವು ಕೃಷ್ಣಪ್ಪ ಅಂತ ಸರ್, ನಾವು ಉಡುಪಿ ಜಿಲ್ಲೆ ಕಾರ್ಕಳದಿಂದ. ಕೃಷ್ಣಪ್ಪನವರು ಕಾರ್ಕಳದಿಂದ ರೇಡಿಯೋದಲ್ಲಿ ಕೇಳ್ತಾ ಇದೀರಾ, ನ್ಯೂಸ್ ಆನ್ ಏರ್ ಆಪ್ ನಲ್ಲಿ ಕೇಳ್ತಾ ಇದ್ದೀರಾ? ನ್ಯೂಸ್ ಆನ್ ಏರ್ ಆಪ್ ಅಲ್ಲಿ ಕೇಳಿದ್ದೀವಿ ಸರ್. ನಾವು ಸಣ್ಣ ಬ್ಲೈಂಡ್ ಸರ್, ನಾವು ಕಣ್ಣು ತೋರಲ್ಲ. ಹೌದಾ? ಹಾ ಹಾ. ರೇಡಿಯೋ ರೇಡಿಯೋ ಕೇಳ್ತೀರಾ ಅಲ್ಲಿ ಕಾರ್ಯಕ್ರಮ ಬರುತ್ತೆ? ರೇಡಿಯೋ ತುಂಬಾ ಇಷ್ಟ ಸರ್ ನನಗೆ. ನೀವು ಸರ್ ಮುಂಚೆ ಸರ್ ಹಾಸನ ಟೇಷನ್ ಇದ್ದಲ್ಲ ಕೇಳ್ತಿದ್ದೆ ಸರ್, ಹಾಸನದಲ್ಲಿ ಮುಂಚೆ ಇದ್ರಲ್ಲ. ಹೌದಾ? ಹಾಸನ ಬ್ಲೈಂಡ್ ಸರ್ ಅಂದ್ರ ಶಾಲೆ ಇದೆಯಲ್ಲ ಹಾಸನ ಆಕಾಶವಾಣಿ ಹತ್ರ, ಅಲ್ಲೇ ಓದ್ತಿದ್ದೇವೆ ಸರ್ ಪಿ ಸಿ ಡಿಗ್ರಿ ಎಲ್ಲ. ಹೌದಾ? ನಾನು ಆ ಟೈಮಲ್ಲೇ ನಮ್ಗೆ ರೇಡಿಯೋ ಕೇಳ್ತಿದ್ದೆ ಸರ್. ತುಂಬಾ ಒಳ್ಳೇದು. ಕೃಷ್ಣಪ್ಪನವ್ರೆ ಕಾರ್ಕಳದಲ್ಲಿ ಏನ್ ಮಾಡ್ತೀರಿ? ಸರ್ ಇಲ್ಲಿ ಸರ್ ಕೋರ್ಟ್ ಅಲ್ಲಿ ನಾವು ನೌಕರಿ ಮಾಡ್ತಿದ್ದೀವಿ ಸರ್, ಎಸ್ ಡಿ ಆಗಿ. ಹೌದು. ಇವತ್ತು ಕೃಷಿಕರೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕನ್ನೋ ಒಂದು ಅಭಿಲಾಷೆಯಿಂದ ನಿಮ್ನೇನು ಬೇಗ ಮುಟ್ಟಕ್ ಮಾಡಿ ಬೇಡ ಅಂತ ಹೇಳೋದಿಲ್ಲ, ಆದ್ರೂ ಸಂಪರ್ಕ ಮಾಡಿರೋದ್ರಿಂದ ನಿಮ್ ಜೊತೆಗೆ ಒಂದು ಪ್ರಶ್ನೆಯನ್ನ ಪ್ರಸ್ತಾಪ ಮಾಡ್ತೀವಿ. ನೈಜೀರಿಯಾ ಅನ್ನೋದು ಒಂದು ದೇಶ ಅಲ್ವಾ? ಈ ಪದದಲ್ಲಿ ಒಂದು ಬೆಳೆಯ ಹೆಸರು ಇದೆ, ಅದು ಯಾವುದು ಅಂತ ಅನ್ಕೊಂಡು ಹೇಳ್ಬೋದಾ? ಅಷ್ಟು ಗೊತ್ತಿಲ್ಲ ಸರ್. ಅಲ್ಲ, ಅಭಿಮಾನ ಇರಲಿ, ತೊಂದ್ರೆ ಇಲ್ಲ. ಇದು ಉತ್ತರ ನಿಮಗೆ ಸುಲಭ ಸಿಗುತ್ತೆ ನೋಡಿ. ಈ ಕಡೆಯಿಂದ ಅಥವಾ ಆ ಕಡೆಯಿಂದ ಬಂದ್ರೆ ಏನಾದ್ರೂ ಒಂದು ಪದ ಸಿಗ್ಬೋದಂತ ಹುಡುಕಿದ್ರೆ ಸಿಗುತ್ತೆ. ಈ ಕಡೆಯಿಂದ NIGER ಅಲ್ಲಿಗೆ ನಿಲ್ಸಿದ್ರೆ ಸಾಕು, ನೈಜರ್. ನೈಜರ್ ಅಂದ್ರೆ ಹುಚ್ಚೆಳ್ಳು ಅಥವಾ ಗುರೆಳ್ಳು ಅಂತ ಹೇಳ್ತಾರೆ. ಹೌದು, ನೈಜರ್. ಹೌದು, ಎಷ್ಟೋ ಬೆಳೆಗಳ ಹೆಸರುಗಳನ್ನು ಎಷ್ಟೋ ಜನ ತಿಳ್ಕೊಂಡಿಲ್ಲ ಅಥವಾ ಆ ಬಗ್ಗೆ ಗಮನ ಹರಿಸಿಲ್ಲ. ಅಲ್ಲ, ನೈಜರ್, ನೈಜರ್ ಅಂದ್ರೆ ಹುಚ್ಚೆಳ್ಳು ಗುರೆಳ್ಳು. ನೈಜೀರಿಯಾದಲ್ಲಿ ಈ ಒಂದು ಪದ ಇದೆ. ಇನ್ನು ರಾಗಿಗೆ ನೋಡು ಹುಡುಕ ಆಗತ್ತಿಲ್ಲ. ಓಕೆ ಕೃಷ್ಣಪ್ಪ, ಒಳ್ಳೇದಾಗ್ಲಿ. ಹಾ, ಧನ್ಯವಾದ. ನಮಸ್ಕಾರ. ಕೆಳಗ್ರೆ ಹುಚ್ಚೆಳ್ಳು ಅಥವಾ ಗುರೆಳ್ಳಿನ ಬಳಕೆ ನಮ್ಮಲ್ಲಿ ಅನೇಕ ಕಡೆ ಇದೆ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಉತ್ತರ ಭಾಗಗಳಲ್ಲಿ ಗುರೆಳ್ಳನ್ನು ಅಥವಾ ಹುಚ್ಚೆಳ್ಳನ್ನು ಹೆಚ್ಚಾಗಿ ಬೆಳೀತಾರೆ. ಹಾಸನ, ಮಂಡ್ಯ, ಮೈಸೂರಿನಲ್ಲೂ ಈ ಬೆಳೆಯನ್ನು ಕಾಣಬಹುದು. ಕೊಡಗಿನಲ್ಲೂ ಅಂದರೆ ಕುಶಾಲನಗರ ಆಸುಪಾಸಿನಲ್ಲೂ ಈ ಬೆಳೆಯನ್ನು ಕೆಲವೊಬ್ಬರು ಬೆಳೀತಾರೆ. ಗುರೆಳ್ಳು ಅಥವಾ ಹುಚ್ಚೆಳ್ಳಿನ ಹಿಂಡಿ ಅಂತ ಹೇಳ್ತಾರೆ, ಚಟ್ನಿ ಅಂತ ಹೇಳ್ತಾರೆ. ರಾಗಿ ರೊಟ್ಟಿ ಹುಚ್ಚೆಳ್ಳು ಚಟ್ನಿ ಅಂದ್ಕೊಂಡು ಭಾಳ ಸೊಗಸಾಗಿ ಮಾತಾಡೋದಿದೆ. ಅಷ್ಟೇ ರುಚಿಯಾಗಿರುತ್ತೆ. ಇದರಿಂದ ಎಣ್ಣೆಯನ್ನು ಪ್ರತ್ಯೇಕ ಮಾಡಿ ಉಪಯೋಗಿಸ್ಕೊಳ್ತಾರೆ. ಗುರೆಳ್ಳಿನ ಎಣ್ಣೆ ಶ್ರೇಷ್ಠ ಅಂತ ಅನ್ಕೊಂಡು ಹೇಳೋದಿದೆ. ಮುಂದಿನ ಕರೆ. ನಮಸ್ಕಾರ, ಮಾತಾಡಿ. ಹಲೋ. ಹಾ, ಯಾರು ತಾವು? ನಾನು ಅಶೋಕ್ ಚಿಂಚೋಳಿ ಅಂತ, ವಿಜಯಪುರದಿಂದ ಸರ್. ಅಶೋಕ್? ಹೌದು, ಅಶೋಕ್ ಚಿಂಚೋಳಿ. ಹೌದು ಸರ್. ಏನ್ ಮಾಡ್ತೀರಿ ಅಶೋಕ್ ಅವರೇ? ಏನ್ ಮಾಡ್ತೀರಿ ತಾವು? ವ್ಯತ್ಯಾಸ ಆಯ್ತು, ಸರಿ ಕೇಳ್ತಾ ಇಲ್ಲ. ನಮ್ಮ ಕೊಡಗಿನ ರೈತರೇ ಸಂಪರ್ಕ ಮಾಡಿದ್ರೆ ಒಳ್ಳೆಯದು ಶ್ರೋತೃಗಳೇ, ಯಾಕಂದರೆ ನಿಮ್ಮ ವಿಶೇಷತೆಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಹೊರಗಡೆ ಜಿಲ್ಲೆಯವರು ನೋಡಿ, ಉಡುಪಿ ಜಿಲ್ಲೆಯವರು, ಇನ್ನು ಬೆಳಗಾಂ, ಬಿಜಾಪುರ ಆ ಕಡೆಯಿಂದ ಸಂಪರ್ಕ ಮಾಡೋದಿದೆ, ಗದಗ ಕಡೆಯಿಂದ ಸಂಪರ್ಕ ಮಾಡೋದಿದೆ. ನಮ್ಮ ವಿನಂತಿ ಅವರಿಗೆ, ನೀವು ಈ ಕಾರ್ಯಕ್ರಮದಲ್ಲಿ ಸಂಪರ್ಕ ಮಾಡೋದು ಬೇಡ. ಕೊಡಗಿನ ರೈತರಿಗೆ ಈ ಕಾರ್ಯಕ್ರಮ ಮೀಸಲು, ಅದರಲ್ಲೂ ಕೃಷಿಕರು ಮತ್ತು ಉತ್ಸಾಹದಿಂದ ಉಲ್ಲಾಸದಿಂದ ಭಾಗಿಯಾಗಿರುವ ರೈತರಿಗೆ ನಾವು ಪ್ರಶಸ್ತಿಯನ್ನು ಕೊಡ್ತೀವಿ. ಕೆಳಗ್ರೆ ಮಾತಾಡಿ. 0800 200 006. ನಮಸ್ಕಾರ, ಯಾರು ತಾವು ಹೇಳಿ? ನಮಸ್ತೆ ಸರ್. ನಮಸ್ಕಾರ ಚಂದ್ರು. ಈ ಕೊಡಗಿನ ರೈತರಿಗೆ ಈ ಒಂದು ಕಾರ್ಯಕ್ರಮ ಹೆಚ್ಚು ಪ್ರಾಶಸ್ತ್ಯ ಕೊಡೋದ್ರಿಂದ ನಾನು ಇನ್ನೊಂದು ಕಾರ್ಯಕ್ರಮದಲ್ಲಿ ತಾವು ಮಾತಾಡಿ. ಧನ್ಯವಾದ. ನಮಸ್ತೆ ಶ್ರೋತೃಗಳೇ. ಕೊಡಗು ಜಿಲ್ಲೆಯಲ್ಲಿ ಸಾಕಷ್ಟು ಜನ ರೇಡಿಯೋ ಕೇಳ್ತೀರಿ, ರೈತ ಮಹಿಳೆಯರು, ಯುವಕರು, ಯುವತಿಯರು ಮತ್ತು ಅನುಭವಿ ರೈತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕನ್ನೋ ಒಂದು ಅಭಿಲಾಷೆ ನಮ್ಮದು. ಎಂತೆಂಥ ಅನುಭವಗಳನ್ನು ಇಟ್ಕೊಂಡು ನೀವು ಜೀವನದಲ್ಲಿ ಬೆಳವಣಿಗೆ ಆಗಿರ್ತೀರಿ. ಇಲ್ಲಿ ಸ್ವಲ್ಪ ಮಾತಾಡಿ, ಆಮೇಲೆ ನಿಮ್ಮ ವಿವರವಾದ ವಿಚಾರಗಳನ್ನು ಧ್ವನಿಮುದ್ರಣ ಮಾಡಿಕೊಂಡು ನಾವು ಪ್ರಸಾರ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಹಾಗೆ ಬೇರೆಯವ್ರನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸ್ವಲ್ಪ ಮಟ್ಟಿಗೆ ಅದರ ವಿಚಾರಗಳನ್ನು ಆಲಿಸ್ತಾರೆ ಅಂತ ಅಂದ್ಕೊಂಡು ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಕರೆ ಯಾರದು ಮುಂದಿಂದ ನೋಡೋಣ. ನಮಸ್ಕಾರ ಹೇಳಿ, ಯಾರು ತಾವು? ತಮ್ಮ ಹೆಸರು ಹೇಳಿ, ಯಾರು ಮಾತಾಡಿ, ಕೇಳ್ತಾ ಇದೆಯಾ? ಇಲ್ಲ, ಇದು ಸಹ ಪ್ರತಿಧ್ವನಿಸ್ತಾ ಇದೆ. ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡಿ ಬರ್ತಾ ಇದೆ ಶ್ರೋತೃಗಳೇ. ಮಡಿಕೇರಿ ಆಕಾಶವಾಣಿಯಿಂದ ಮಂಗಳವಾರದ ಕೃಷಿ ರಸಪ್ರಶ್ನೆಗಳ ಕಾರ್ಯಕ್ರಮ ಇದು. ರೈತರು ಎಲ್ಲದನ್ನು ತಿಳ್ಕೊಂಡಿರ್ತಾರಂತ ಹೇಳೋಕ್ಕಾಗೋದಿಲ್ಲ. ವಿಶಾಲವಾದ ಕ್ಷೇತ್ರ ಇದು ಕೃಷಿ. ಒಂದೊಂದು ಬೆಳೆಯ ವಿಷಯಕ್ಕೆ ನಾವು ಒಳಹಕ್ಕು ನೋಡೋದಾದರೆ, ಈಗ ಉದಾಹರಣೆಗೆ ಕಾಫಿ, ಕಾಫಿ ಮಂಡಳಿ ಇದೆ, ಕಾಫಿ ಸಂಶೋಧನೆ ಭಾಳ ವ್ಯಾಪಕವಾಗಿ ಆಳವಾಗಿ ನಡೀತಾ ಇದೆ. ಹೀಗೆ ಒಂದೊಂದು ಬೆಳೆ ಬಗ್ಗೆ ನಾವು ತಿಳ್ಕೊಂತ ಹೋದರೆ ತುಂಬ ಇದೆ. ಮುಂದಿನ ಕರೆ, ನಮಸ್ಕಾರ, ಹೇಳಿ, ಯಾರು ತಾವು? ನಾನು ಸಿಂಗಪುರ್ನಿಂದ ಮೇಧರ್ ಚಿನ್ನಪ್ಪ ಅಂತ ಸರ್. ಹೆಸರೇನದ್ರಿ? ಮೇಧರ್ ಚಿನ್ನಪ್ಪ ಅಂತ, ಸಿಂಗಪುರ್ನಿಂದ. ಹಾ, ಮೇಧರ್ ಚಿನ್ನಪ್ಪ. ಹೌದು ಸರ್, ಸಿಂಗತೂರು. ಹೌದೌದು, ಚೆಟ್ಟಿ ಮನೆ ಪಕ್ಕ. ಏನಂದ್ರಿ? ಸಿಂಗ ಚೆಟ್ಟಿ ಮನೆ ಮೇಧರ್ ಚಿನ್ನಪ್ಪ ಅಂತ, ಸಿಂಗತೂರು. ಓಕೆ ಓಕೆ, ಚಿನ್ನಪ್ಪನವ್ರು ನಿಮ್ಮ ಪರಿಚಯ ಮಾಡಿಕೊಡಿ. ಸರ್, ನಾನು ಈ ಮೊದಲು ಪರಿಚಯ ಮಾಡಿಕೊಟ್ಟಿದ್ದೆ. ನಾನು ಇದು ಗುಡಿ ಕೈಗಾರಿಕೆ. ಹಾ ಹಾ, ಏನು ಗುಡಿ ಕೈಗಾರಿಕೆ? ಗುಡಿಕೆಗೆ ಬೆದ್ರಿಂದ ಪಚ್ಚೆ ಮರ ಮನೆಲೆ ಎಲ್ಲ ಮಾರಿ ಸೇಲ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಒಂದು 5% ಜಾಗ ಇದೆ ಸರ್ ಕಾಫಿ. ನಿಮ್ಮ ಜೀವನ ಪೂರ್ಣ ಈ ಗುಡಿ ಕೈಗಾರಿಕೆಯಿಂದ ಮಾಡೋದ? ಇಲ್ಲ ಸರ್, ಇದು ಅದರ ಅಂಗಮನಲ್ಲಿ ನಾನು ಇದು ಮಾಡಿ ಕೊಡ್ತೀನಿ, ಮತ್ತೆ ಹೊರಗೆ ಕೂಲಿ ಕೆಲಸಕ್ಕೆ ಹೋಗ್ತೀನಿ, ಮತ್ತೆ ನಮ್ಮ ತೋಟದಲ್ಲಿ ಸ್ವಲ್ಪ ಕೆಲಸ ಮಾಡ್ತೀನಿ. ಬಿದಿರಿನಿಂದ ಮಾಡ್ತೀರಾ ಬುಟ್ಟಿಗಳು ಅವೆಲ್ಲ? ಇಲ್ಲೇ ಮಾರಾಟ ಆಗುತ್ತೆ, ಇಲ್ಲೇ ಕಚ್ಚಾ ಪದಾರ್ಥಗಳು ಸಿಗ್ತವೆ. ನಿಮ್ಮ ನಿಮ್ಮ ಸಂಖ್ಯೆನ ಹೇಳಿ, ನಿಮ್ಮ ಸಂಖ್ಯೆನ ಹೇಳಿ ಚಿನ್ನಪ್ಪನವ್ರೆ. 87 62 62 60 53 87. ಓಕೆ, ಚಿನ್ನಪ್ಪನವ್ರೆ, ನಿಮಗೊಂದು ಪ್ರಶ್ನೆ. ಹಸುಗಳಲ್ಲಿ ಎಮ್ಮೆಗಳ ಹೊಟ್ಟೆಯಲ್ಲಿ ಎಷ್ಟು ಭಾಗಗಳಿರ್ತವೆ ಅಂತ? ಹೊಟ್ಟೆನ ಇಷ್ಟು ಭಾಗ ಇದೆ ಅಂತ ಅನ್ಕೊಂಡು ಗುರುತಿಸ್ತಾರೆ ಎಷ್ಟು ಭಾಗ? ಹಾ, ಹಸುಗಳಲ್ಲಿ ಎಮ್ಮೆಗಳಲ್ಲಿ ನೇರವಾಗಿ ಜೀರ್ಣ ಆಗುದಿಲ್ಲ. ಹೊಟ್ಟೆಯ 1, 2, 3, 4 ಭಾಗಕ್ಕೆ ಹೋಗಿ ಅದು ಜೀರ್ಣ ಆಗಿ ಆಮೇಲೆ ಸಗಣಿಯಾಗಿ ಹೊರಗಡೆ ಬರುತ್ತೆ. ಎಷ್ಟು ಭಾಗ ಇರ್ಬೋದಂತ ಗೊತ್ತಾಗ್ತಾ ಅಲ್ವಾ? ನೋಡೋಣ, ಮುಂದೆ ಅವ್ರು ಮಾತಾಡ್ತಾರಲ್ಲ, ಮಾತಾಡೋಣ. ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ಹಸುಗಳು, ಎಮ್ಮೆಗಳು, ಇನ್ನು ಜಾನುವಾರುಗಳು, ಅವುಗಳ ಜೀರ್ಣಕ್ರಿಯೆ, ಅವುಗಳ ಶರೀರ ನಮಗಿಂತ ಭಿನ್ನವಾದದ್ದೇ ಅಲ್ವಾ? ಮುಂದಿನ ಕರೆ, ನಮಸ್ಕಾರ, ಮಾತಾಡಿ. ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡ್ತೀರಾ? ಹಲೋ, ಯಾರು ತಾವು? ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡಿ. ಹಾ, ನಿಮ್ಮ ಹೆಸರು? ಹಲೋ, ನಿಮ್ಮ ಹೆಸರು ಹೇಳ್ಬೋದಾ? ಹಲೋ ಹಲೋ ಹಲೋ ಅನ್ನೋದ ಆಗ್ಬಿಡುತ್ತೆ ಎಷ್ಟೋ ಸರಿ. ಕೇಳಿದ್ರೆ ನಿಮ್ಮ ಮುಂದೆ ಪ್ರಶ್ನೆ, ಹಸುಗಳಲ್ಲಿ ಎಮ್ಮೆಗಳ ಹೊಟ್ಟೆಯಲ್ಲಿ ಎಷ್ಟು ಭಾಗಗಳಿರ್ತವೆ? ಹೊಟ್ಟೆಯ ಭಾಗ, ಹೊಟ್ಟೆಯಲ್ಲಿ ಬೇರೆ ಬೇರೆ ಅಂಗಾಂಗಗಳಿರ್ತವೆ, ಹೃದಯದಿಂದ ಹಿಡಿದು ಕರಳು ಮತ್ತೊಂದು ಮುಗಿದೊಂದು. ಆದರೆ ಆಹಾರ ತೆಗೆದುಕೊಳ್ಳುವ ಹೊಟ್ಟೆಯ ಭಾಗ ಇದೆಯಲ್ಲ, ಅದರ ಎಷ್ಟು ಭಾಗವಾಗಿ ವಿಂಗಡಣೆ ಆಗಿರುತ್ತೆ ಅಂದ್ಕೊಂಡು. ಮುಂದಿನ ಕರೆ, ನಮಸ್ಕಾರ, ಯಾರು ತಾವು? ನಾವು ಕರವತ್ತಿನ ಸಾಬು ಅಂತ. ಸಾಬು ಮುತ್ತಪ್ಪ. ಏನಂದ್ರೆ? ಅದು ಮಾತಾಡ್ಲಿಕ್ಕೆ ಅಷ್ಟೇ. ಮುತ್ತಪ್ಪ ಎಲ್ಲಿಯವರು? ನಾನು ಕಡಗಮೂರು, ಕಡಗಮೂರು, ಕೊಡಗಿನ ಕಡಗಮೂರು. ಏನು ವಯಸ್ಸು ತಮ್ದು? 68. 68. ಎಷ್ಟು ಎಕರೆ ತೋಟ ಜಮೀನಿದೆ? 1 ಎಕರೆ ಗದ್ದೆ, ಮತ್ತೆ 2.5 ಎಕರೆ ತೋಟ. ತೋಟ. ದನಕರುಗಳಿದಾವ? ದನಕರುಗಳು ಇದ್ದು ಈಗ ಇಲ್ಲ ಅಂದ್ರೆ, ಬೇರೆ ಬೇರೆ ತೋಟಕ್ಕೆ ಎಲ್ಲ ಹೋಗ್ತೇವಲ್ಲ, ಅದಕ್ಕೆ ಕಷ್ಟ. ಓಕೆ, ದನಕರುಗಳನ್ನು ಸಾಕಿರುವ ಅನುಭವ ಇದೆ, ಹಾಗಾಗಿ ಹಸುಗಳಲ್ಲಿ ಎಮ್ಮೆಗಳ ಹೊಟ್ಟೆಯಲ್ಲಿ ಎಷ್ಟು ಭಾಗ ಇರುತ್ತಂತ ಹೇಳ್ಬೋದು ನೀವಲ್ವಾ? 3 ಭಾಗ ಇದೆ. 3 ಇನ್ನೊಂದು ಹೆಚ್ಚಿಗೆ ಮಾಡಿದ್ರೆ 4. ನಾಲ್ಕು ಅಂದ್ರೆ ಅದು ಹೇಗೆಂದ್ರೆ, ಒಂದ್ಸಲ ಅದು ಜಗದು ಪುನಃ ವಾಪಸ್ ಅದು ಒಂದ್ಸಲ ಸೆಲೆಕ್ಟ್ ಮಾಡ್ತದೆ, ಮತ್ತೆ ಇನ್ನೊಂದ್ಸಲ ಅದನ್ನು ರಾತ್ರಿ ಜಗದು ಒಳಗೆ ಜೀರ್ಣಾಂಗಕ್ಕೆ ಬೇಕಾಗ್ತದೆ. ಹೌದು, ಅದಕ್ಕೆ ಏನಂತಾರೆ, ಏನು ನೀವು ಬಳಸ್ತೀರಿ ಆ ಒಂದು ಕ್ರಿಯೆಗೆ? ನಾವು ರಾತ್ರಿ ಮೆಲುಕು ಹಾಕುದು ಮೆಲುಕು ಅಲ್ಲ ಮೆಲುಕು ಮೆಲುಕು ಮೆಲುಕು ಹಾಕೋದು ಅಂತ ಒಂದು ಪದವನ್ನು ಬಳಸ್ತಾರೆ ಅಲ್ವಾ? ಅದು ಮೆಲುಕು ಹಾಕ್ತಾ ನಿದ್ರೆ ಮಾಡುವುದು ಕೂಡ ಕಷ್ಟ, ಇದು ಮೆಲುಕು ಹಾಕ್ತಾ ಇರ್ತದೆ. ಹೌದು ಹೌದು, ಧನ್ಯವಾದ ಚಿನ್ನಪ್ಪನವರೇ, ಮುತ್ತಪ್ಪನವರೇ ನಮಸ್ಕಾರ. ನಮಸ್ಕಾರ ಕೇಳಿದ್ರೆ, ನೇರ ಪ್ರಸಾರದಲ್ಲಿ ಇವತ್ತಿನ ಮಡಿಕೇರಿ ಆಕಾಶವಾಣಿಯ ಕೃಷಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ಸಂಪರ್ಕ ಮಾಡಲಿಕ್ಕೆ ಕೊಡಗಿನ ರೈತರಿಗೆ ಪ್ರಾಶಸ್ತ್ಯ ಇದೆ, ಆದ್ಯತೆ ಇದೆ. ಶ್ರೋತೃಗಳೇ ಮಾತಾಡಿ ಮುಂದಿನ ಕರೆ. ನಮಸ್ಕಾರ ಹೇಳಿ, ಯಾರು ತಾವು ಹೇಳಿ, ಯಾರು ತಾವು? ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡಿದರೆ ಚೆನ್ನಾಗಿರುತ್ತೆ. ಯಾರು ತಾವು ಕೇಳ್ತಾ ಇಲ್ಲ, ವ್ಯತ್ಯಾಸ ಆಗ್ತಿರುತ್ತೆ ಶ್ರೋತೃಗಳೇ. ಕೊಡಗಿನಲ್ಲಿ ಹತ್ತಾರು ಬೆಳೆಗಳನ್ನು ನಾವು ಕಾಣ್ಬೋದು, ಬರೀ ಕಾಫಿ ಕಾಳ್ಮೆಣಸು ಭತ್ತ ಅಂತಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಅಡಿಕೆಗೆ ಒಳ್ಳೆ ಬೇಡಿಕೆ ಬಂದಿದೆಯಲ್ಲ, ಹಾಗಾಗಿ ಎಷ್ಟೋ ಜನ ಕಾಫಿ ತೋಟಗಳಲ್ಲಿ ಹಾಕ್ತಿದ್ರೆ, ಗದ್ದೆಗಳಲ್ಲೂ ನಾಟಿ ಮಾಡ್ತಿದ್ರೆ, ಮತ್ತು ವಿಶೇಷವಾದ ಆದ್ಯತೆಯನ್ನು ಕೊಟ್ಕೊಂಡು ಪೋಷಣೆ ಮಾಡ್ತಿದ್ದಾರೆ. ಅಡಿಕೆಗೆ ನೀರು ಹದವಾಗಿ ಕೊಡ್ತಾ ಇರಬೇಕು. ನೀರಿನ ಕೊರತೆ ಆಯ್ತಂದರೆ ತೆಂಗಿಗಿಂತ ಸೂಕ್ಷ್ಮೆ, ಬಹುಬೇಗ ಹೋಗ್ಬಿಡುತ್ತೆ. ಆದರೆ ಈ ಮೂರ್ನಾಲ್ಕು ವರ್ಷಗಳಲ್ಲಿ ಕಂಡುಬಂದ ಬೆಲೆಯಿಂದ ಎಷ್ಟೋ ರೈತರು ಒಂದೊಂದು ಎಕರೆಯಲ್ಲಿ 2-3-4 ಲಕ್ಷ ರೂಪಾಯಿ ಹಣವನ್ನು ಮಾಡಿದ್ದಾರೆ. ಮುಂದಿನವರು ಯಾರು ನೋಡೋಣ, ವ್ಯತ್ಯಾಸ ಆಯಿತು. ತೆಂಗಿನ ತೋಟಗಳಲ್ಲಿ, ಅಡಿಕೆ ತೋಟಗಳಲ್ಲಿ, ಗದ್ದೆಗಳಲ್ಲಿ ಈಗಾಗಲೇ ಕೊಡಗು ಜಿಲ್ಲೆಯಲ್ಲೂ ಅಡಿಕೆಯನ್ನು ಬೆಳೆದಿರೋರು ಈಗ ಕೈ ತುಂಬ ದುಡ್ಡನ್ನು ಕಾಣ್ತಿದ್ದಾರೆ. ತುಂಬ ಖರ್ಚುಗಳಿಲ್ಲ, ಕಾಫಿ ಥರ ಗಿಡಕಸಿ ಮಾಡಬೇಕು, ಮರಗಸಿ ಮಾಡಬೇಕು, ಅದು ಇದೆ ಅಂತೇನಿಲ್ಲ. ಗೊಬ್ಬರ ಮತ್ತು ನೀರನ್ನು ಹಿತಮಿತವಾಗಿ ಕೊಟ್ಕೊಂತ ಹೋಗ್ಬಿಟ್ರೆ ಕಟಾವು ಅಷ್ಟೇ, ಗುತ್ತಿಗೆಗೆ ಕೊಡೋದಿದೆ. ಯಾರು ನೋಡೋಣ, ನಮಸ್ಕಾರ ಮಾತಾಡಿ ಹೇಳಿ, ಯಾರು ತಾವು ಯಾರು ತಾವು? ಸರ್, ನಾನು ಶಕುಂತಲಾ ಅಂತ, ಮೂಲತಃ ಕೊಡಗಿನವರು, ಆದ್ರೆ ಬೆಂಗಳೂರಲ್ಲಿ ಕೆಲಸದಲ್ಲಿರೋದು. ಓಹೋ, ರೈತರ ನೀವು ಬೆಂಗಳೂರಿನಲ್ಲಿ ಇರೋದ್ರಿಂದ ಅಲ್ಲಿ ನೀವು ಕೃಷಿ ಮಾಡಕ್ಕಾಗಲ್ಲ, ಇಲ್ಲಿಯವರೇ ಕೃಷಿ ಮಾಡಕ್ಕಾಗಲ್ಲ, ಆದ್ರೆ ಮನೆಯವರೆಲ್ಲ ಕೃಷಿಯಲ್ಲಿ ಇದ್ದಾರೆ. ತುಂಬಾ ಇಂಟ್ರೆಸ್ಟ್ ಇದೆ ಕೃಷಿಯಲ್ಲಿ. ಹೌದಾ? ಹೌದು. ಅಲ್ಲ, ಕೃಷಿ ಮಾಡೋರು ಆದ್ರೆ ಇನ್ನೂ ಒಳ್ಳೇದಾಗ್ತಿತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಅಂತ ಅನ್ಕೊಂಡು ಕೇಳ್ತಾ ಇದ್ದೆ ಸರ್, ಆದ್ರೆ ಯಾರು ಕೂಡ ಕರೆಕ್ಟಾಗಿ ಮಾತಾಡ್ತಾನೆ ಇರ್ಲಿಲ್ಲ. ಅದು ಕೆಲವೊಬ್ರು ಸಂಪರ್ಕ ಮಾಡ್ತಿರ್ತಾರೆ ಆದ್ರೂ ಸಿಗೋದಿಲ್ಲ, ಇರ್ಲಿ ತೊಂದ್ರೆ ಇಲ್ಲ, ನಿಮ್ಗೆ ಬೇಸರ ಮಾಡೋದ್ ಬೇಡ. ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ನೋಡಿ, ರಸವೇ ಕಾಣದ ಹಣ್ಣುಗಳನ್ನ ನೀವು ಕಂಡಿರಬಹುದು, ಯಾವ್ಯಾವ ಅಂತ ಹೇಳ್ಬೋದಾ? ರಸನೇ ಇರುವುದಿಲ್ಲ. ಡ್ರ್ಯಾಗನ್ ಫ್ರೂಟ್. ಡ್ರ್ಯಾಗನ್ ಫ್ರೂಟ್ ಸರ್? ಡ್ರ್ಯಾಗನ್ ಫ್ರೂಟ್ ಸ್ವಲ್ಪನಾದ್ರೂ ರಸ ಇರುತ್ತೆ. ಪಾಲೆ ಹಣ್ಣು ಅಂತ ಒಂದು ಹಣ್ಣು ಇರ್ತದೆ, ಅದರಲ್ಲಿ ಜಸ್ಟ್ ಅದು ಅಂಟುತ್ತದೆ, ಆದ್ರೆ ಟೇಸ್ಟ್ ಏನು ಅಷ್ಟು ಇಲ್ಲ. ಅಂಟ್ಲುಬಾರದು, ಅಂಟ್ಲುಬಾರದು. ಮತ್ತೆ ಒಂಥರ ಏನು ಕೈಗೆ ಅಂಟದೆ ಹಾಗೆ ನೇರವಾಗಿ ಕೈಯಿಂದ ಬಿಡಿಸ್ಕೊಂಡು ತಿನ್ನೋದು ಅಥವಾ ಬಾಯಲ್ಲಿ ಹಾಗೆ ಕಚ್ಕೊಂಡು ತಿನ್ನೋದು ತರ ಹಣ್ಣುಗಳನ್ನ ನೀವು ನೋಡಿರ್ತೀರಿ, ತಿಂದಿರ್ತೀರಿ. ಯಾವ್ದಿರ್ಬೋದು? ಈಗ ಬಾಳೆಹಣ್ಣು, ಬಾಳೆಹಣ್ಣಲ್ಲಿ ಸ್ವಲ್ಪನಾದ್ರೂ ರಸ ಇರುತ್ತೆ, ಅಥವಾ ಕೈಗೆ ನಾವು ಕಿತ್ಕೊಂಡು ಕೈಯಿಂದ ತುಂಡು ಮಾಡ್ಕೊಂಡು ತಿನ್ನುವಾಗ್ಲೂ ಕೈಗೆ ಸ್ವಲ್ಪ ಅಂಟುತ್ತೆ. ಖರ್ಜೂರ. ಖರ್ಜೂರ, ಹಾ ಖರ್ಜೂರ ಪರವಲ್ಲ. ಹೌದು. ಆಮೇಲೆ ತಾವೇನ್ ಮಾಡ್ತಾ ಇದ್ರಿ ಅಮ್ಮ? ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್, ಒಂದು ಕಂಪನಿಯಲ್ಲಿ. ಆಕ್ಚುಲಿ ಅದು ಆಸ್ಟ್ರೇಲಿಯನ್ ಪ್ರೊಸೆಸ್, ಅದಕ್ಕೆ ವರ್ಕ್ ಮಾಡ್ತೀನಿ, ಆಸ್ಟ್ರೇಲಿಯನ್ ಬ್ಯಾಂಕ್. ಬಟ್ ನಿಮ್ ಪ್ರೋಗ್ರಾಮ್ ಮಾತ್ರ ಆನ್ ಟೈಮ್ ಕೇಳ್ತೀನಿ ಯಾವಾಗಲೂ. ತುಂಬಾ ಅಗ್ರಿಕಲ್ಚರ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ. ಏನ್ ಓದಿದಿರಿ ತಾವು? ನಾನು BSc PCMB ಮಾಡಿರೋ. ಓಹೋ, ಸರಿ. ಇಲ್ಲಿ ಕೊಡಗಿನಲ್ಲಿ ಯಾವ ಊರು ತಮ್ದು? ನಂದು ಮದ್ವೆ ಆಗಿರೋದು ಪೊನ್ನಂಪೇಟೆಗೆ. ಅಪ್ಪನ ಮನೆ ಇದು ಕೋತೂರ್, ಕಾನೂರ್ ಪಕ್ಕ. ಓಹೋ, ಸರಿನೇ. ನೋಡಿ, ಕೃಷಿ ಕೃಷಿ ಆಸಕ್ತಿ ಇದೆ, ಆದ್ರೆ ಕೃಷಿ ಮಾಡ್ಲಿಕ್ಕೆ ಯೋಗ ಬಂದಿಲ್ಲ, ಯಾವಾಗ ಬರುತ್ತೆ ನೋಡ್ರಿ ಅಲ್ವಾ? ಇಲ್ಲ, ಆದಷ್ಟು ಬೇಗ ಊರಿಗೆ ಹೋಗಿ ಮತ್ತೆ ಸ್ಟಾರ್ಟ್ ಮಾಡ್ಬೇಕು. ಈ ತರ ಪೌಲ್ಟ್ರಿ ಫಾರ್ಮಿಂಗ್ ಮಾಡ್ಬೇಕು ಅಂತ ಕೆಲವರು ಮಾತಾಡ್ತಾರಲ್ಲ, ಅವ್ರು ಮಾತಾಡುವಾಗ ಅವರಿಂದ ಪಾಯಿಂಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ತಾ ಇರ್ತೀವಿ. ಒಳ್ಳೇದು, ಒಳ್ಳೇದು. ಸಂತೋಷ ಆಯ್ತಮ್ಮ ಬೆಂಗಳೂರಿಂದ ನೀವು ಮಾತಾಡಿದ್ದಕ್ಕೆ. ನಿಮ್ಮ ಹತ್ರ ಮಾತಾಡಿದ ಕೂಡ ಖುಷಿ ಆಯ್ತು. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ ಕೇಳುಗ್ರೆ. ನೇರ ಪ್ರಸಾರದಲ್ಲಿ ಇನ್ನು ಒಬ್ಬರಿಬ್ಬರ ಜೊತೆಗೆ ಮಾತಾಡ್ಬೋದು ಸಂಪರ್ಕ ಮಾಡಿ 08-2772-2006. ಕೃಷಿ ಸಿರಿ ಕಾರ್ಯಕ್ರಮದಲ್ಲಿ ಕೃಷಿ ರಸಪ್ರಶ್ನೆಗಳು ಬಿತ್ತರವಾಗ್ತವೆ. ನೀವು ಉತ್ತರ ಹೇಳಲಿಕ್ಕೆ ಪ್ರಯತ್ನ ಮಾಡ್ಬೋದು, ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಬೋದು. ಆಸಕ್ತ ರೈತರು, ರೈತ ಮಹಿಳೆಯರು, ಯುವಕರು ಈ ಕಾರ್ಯಕ್ರಮದಲ್ಲಿ, ಅದರಲ್ಲೂ ವಿಶೇಷವಾಗಿ ಕೊಡಗು ಜಿಲ್ಲೆಯ ರೈತ ಬಾಂಧವರಿಗೆ ಆದ್ಯತೆ ಇದೆ. ಹೊರಗ್ನವರು ಚಿತ್ರಕಾವೇರಿ ಮತ್ತು ಬೇರೆ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಬೋದು. ಶತ್ರುಗಳೇ, ಕೊಡಗಿನಲ್ಲಿ ಈ ಒಂದು ಹಣ್ಣನ್ನು ಬೆಳೆಯಲಾಗ್ತಾ ಇದೆ. ಈ ಹಣ್ಣಿನ ಒಳಗಡೆ ಆಗಲಿ ಅಥವಾ ಹಣ್ಣಿನ ತಿರುಳನ್ನು ನೀವು ಕಾಣಲಿಕ್ಕಾಗೋದಿಲ್ಲ. ಒಳಗಡೆ ರಸನೇ ಇರುವುದಿಲ್ಲ, ತಿರುಳಂತ ವಿಶೇಷವಾಗಿ ಇರುವುದಿಲ್ಲ. ಚೆನ್ನಾಗಿರುತ್ತೆ ಹಣ್ಣು ತಿನ್ನಲಿಕ್ಕೆ, ಒಂಥರ ಸುವಾಸನೆ ಇರುತ್ತೆ. ಒಬ್ಬೊಬ್ಬರು 10-20 ಹಣ್ಣುಗಳನ್ನು ತಿನ್ಬೋದು. ತೀರಾ ಚಿಕ್ಕದಿರೋದಿಲ್ಲ. ಯಾವುದು ಈ ಹಣ್ಣು? ರಸನೂ ಇರೋದಿಲ್ಲ, ತಿರುಳೂ ಇರೋದಿಲ್ಲ. ಸೂಕ್ಷ್ಮವಾಗಿ ನಿಮಗೆ ಗೊತ್ತಾಗಿರಬೇಕು. ಕೆಲವೊಬ್ಬರು ಇದನ್ನು ಬೆಳೆದು ಖುಷಿಯಾಗಿ ತಿಂತಾರೆ, ಅಪರೂಪ ಕೆಲವೊಬ್ಬರು ಮಾರಾಟ ಮಾಡ್ತಾರೆ. ಕಾಫಿ ತೋಟಗಳಲ್ಲೂ ಇದನ್ನು ಹಾಕ್ಕೊಳ್ಳೋದಿದೆ, ಮನೆ ಮುಂದೆ ಕೆಲವೊಬ್ಬರು ಬೆಳೆದುಕೊಂಡಿರೋದಿದೆ. ಚೆನ್ನಾಗಿದೆ, ಗಟ್ಟಿ ಸ್ವಭಾವದಿಂದ ಈ ಹಣ್ಣಿನ ಮರ ಬೆಳೀತಾ ಇರುತ್ತೆ. ಶ್ರೋತೃಗಳೇ, ಕೃಷಿ ಸಿರಿ ರಸಪ್ರಶ್ನೆಗೆ ಸಂಪರ್ಕ ಮಾಡಲಿಕ್ಕೆ ಇನ್ನೊಬ್ಬರಿಗೆ ಅವಕಾಶ ಇದೆ ಅಂತ ಅನ್ನಿಸ್ತಾ ಇದೆ. ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದೀವಿ, ನೋಡೋಣ ಕೊನೆಯೊಬ್ಬರು. ನಮಸ್ಕಾರ, ಯಾರು ತಾವು? ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡಿ. ಯಾರು ತಾವು? ಹಲೋ, ತಮ್ಮ ಹೆಸರು? ನಮ್ಮ ಹೆಸರು ಪೂರ್ಣಚ್ ಅಂತ. ಪೂರ್ಣಚ್ ಅವ್ರು ಎಲ್ಲಿಂದ ಸ್ವಾಮಿ? ಮಡಿಕೇರಿ. ಮಡಿಕೇರಿ ಪ್ರಾಪರ್? ಹೌದು. ಏನ್ ಮಾಡ್ತಾ ಇದೀರಿ ಸ್ವಾಮಿ? ಕೃಷಿ ಮಾಡ್ತೀವಿ. ಹೌದಾ? ಎಷ್ಟು ವಯಸ್ಸು ತಮ್ದು? ನಮ್ಮದೊಂದು 65 ವಯಸ್ಸು. 65. ಎಲ್ಲಿ ತೋಟ ಇದೆ ತಮ್ದು? ನಮ್ದು ಮಕ್ಕಂದೂರು ಬೂರ್ನಮೇಲಿ. ಓಹೋ, ಎಷ್ಟು ಎಕರೆ ಇದೆ? 2 ಎಕರೆ. ಹಾ ಹಾ, ಕಾಫಿ ತೋಟ? ಕಾಫಿ ತೋಟ ಅಲ್ವಾ? ಹಲೋ. ಹಾ, ಕಾಫಿ ತೋಟ ಅಲ್ವಾ? 2 ಎಕರೆ ಇದೆ ಸ್ವಾಮಿ. ಹಾ, 2 ಎಕರೆ ಕಾಫಿ ತೋಟ. ಕೇಳ್ತಾ ಇದೆಯಾ? 2 ಎಕರೆ ಕಾಫಿ ತೋಟ ಮತ್ತೆ ಗದ್ದೆ ಇದೆಯಾ? ಗದ್ದೆ ಸ್ವಲ್ಪ ಇದೆ, ಅದು ವ್ಯವಸಾಯ ಮಾಡ್ತಾ ಇಲ್ಲ. ಓಕೆ ಓಕೆ, ಇರ್ಲಿ. ಅದು ಬಿಳಿಗೇರಿ ಇದೆ, ಬಿಳಿಗೇರಿ. ಓಹೋ, ಈಗ ಒಂದ್ ಪ್ರಶ್ನೆ ಕೇಳ್ತಾ ಇದ್ವಿ. ಪುಣಚೌಡ, ಒಂದ್ ಪ್ರಶ್ನೆನ ಕೇಳ್ತಾ ಇದ್ವಿ. ರಸವೇ ಕಾಣದ ಹಣ್ಣುಗಳು ಯಾವ್ಯಾವ ಅನ್ಕೊಂಡು? ಒಬ್ರು ಖರ್ಜೂರ ಅಂತ ಹೇಳಿದ್ರು, ನೀವು ಏನ್ ಹೇಳ್ತೀರಿ? ರಸವೇ ಇಲ್ಲದ ಅಥವಾ ರಸವೇ ಕಾಣದ ಹಣ್ಣುಗಳು ಯಾವ್ಯಾವ ಅನ್ಕೊಂಡು ಹೇಳ್ಬೋದಾ? ಸೀಬೆ. ಸೀಬೆಯಲ್ಲಿ ರಸ ಇರುತ್ತೆ ಸ್ವಲ್ಪನಾದ್ರು. ಸೀಬೆಯಲ್ಲಿ ಸ್ವಲ್ಪನಾದ್ರೂ ರಸ ಇರುತ್ತೆ, ಮತ್ತೆ ತೀರ ಕಾಯ ಆದ್ರೆ ರಸ ಇರುವುದಿಲ್ಲ, ಆದ್ರೆ ಹಣ್ಣು ಹಣ್ಣಾಗಿರ್ಬೇಕು. ಪನ್ನೇರ್ಲೆ ನೋಡಿದಿರಲ್ವಾ? ಪನ್ನೇರ್ಲೆ ಜಮ್ನೇರ್ನಲ್ಲ, ಜಮ್ನೇರ್ನಲ್ಲಿ ಚೆನ್ನಾಗಿರುತ್ತೆ ರಸ. ಪನ್ನೇರ್ನಲ್ಲಿ ತಿರುಳು ಇರುವುದಿಲ್ಲ, ರಸನೂ ಇರೋದಿಲ್ಲ, ಆದ್ರೆ ಸೊಗಸಾಗಿರುತ್ತೆ ತಿನ್ಲಿಕ್ಕೆ. ಹೌದು ಅಲ್ವಾ? ಹೌದು. ಧನ್ಯವಾದ. ನಮಸ್ಕಾರ. ಕೆಳಗ್ರೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದೀವಿ. ಮುಂದಿನ ಪ್ರಸಾರ ಮುಂದುವರಿಬೇಕಾಗಿರೋದ್ರಿಂದ ಸಂಪರ್ಕ ಮಾಡಿದ, ಆಲಿಸಿದ ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳು. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಯಿತು. ಪ್ರಸ್ತುತಪಡಿಸುವವರು ಡಾ ವಿಜಯಂಗಡಿ. ಇಲ್ಲಿಗೆ ಇವತ್ತಿನ ನಮ್ಮ ಕಿಸಾನವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ಇನ್ನು ನಾಳಿನ ಕಿಸಾನವಾಣಿಯಲ್ಲಿ ಆಡು ಕುರಿಗಳನ್ನು ಸಾಕುತ್ತಿರುವ ಸೋಮವಾರಪೇಟೆ ತಾಲೂಕು ಮಾದಾಪುರ ಸಮೀಪದ ಬಿಳಿಗೇರಿಯ ಬಾಚಿನಾಡಂಡ ಸಿ ಪೊನ್ನಪ್ಪ ಅವರೊಡನೆ ಸಂದರ್ಶನವಿದೆ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪೆ ಓದ್ತಾ ಇರುವ ಉಮಜ್ಜಿಗೌಡನ ಪ್ರೇಮ ಪ್ರಕಾಶ್. ಚೊಂಪೆನ ವಿವರ: ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ, ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಹಂಗೆ ಸಹಕಾರ ಇಲಾಖೆ ಇವರ ಕೂಡುಕೂಟಲಿ ಜಿಲ್ಲೆನ ಸಹಕಾರ ದವಸ ಭಂಡಾರ ಹಾಲು ಉತ್ಪಾದಕರ ಸಹಕಾರ ಸಂಘ, ಮಹಿಳಾ ಸಹಕಾರ ಸಂಘ ಮತ್ತೆ ಬ್ಯಾರೆ ಬ್ಯಾರೆ ಸಹಕಾರ ಸಂಘಗಳ ಕಾರ್ಯದರ್ಶಿಗಳಿಗೆ ಲೆಕ್ಕ ಪರಿಶೋಧನೆ ಲೆಕ್ಕಪತ್ರ ನಿರ್ವಹಣೆ ಅಂಗೆ ಇತ್ತೀಚಿನ ಸಹಕಾರ ಸಂಘಗಳ ಕಾಯ್ದೆ ತಿದ್ದುಪಡಿ ಕುರಿತು ಶಿಕ್ಷಣ ಕಾರ್ಯಾಗಾರ ಪೇಟೆನ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಸಭಾಬಾಡಿಲಿ ಇಂದು ನಡೆದು. ಇದೇ ತಿಂಗಳ ತಾರೀಖು 27ರಂದು ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ನಡೆದಿದೆ. 5 ವರ್ಷದೊಳಗಿನ ಮಕ್ಕಳಿಗೆ ಪೋಲಿಯೋ ಹನಿ ನೀಡಲಾದೆ. ಹಂಗೆ ತಾರೀಖು ಇದೇ ತಿಂಗಳ 28 ಮತ್ತೆ ಮಾರ್ಚ್ 1ರಂದು ಗ್ರಾಮೀಣ ಪ್ರದೇಶದಲ್ಲಿ, ಹಂಗೆ ತಾರೀಖು 28 ಮತ್ತೆ ಮಾರ್ಚ್ 1-2ರಂದು ನಗರ ಪ್ರದೇಶದಲ್ಲಿ ಪೋಲಿಯೋ ಹನಿ ನೀಡಲಾದೆ. ಈ ಕಾರ್ಬರ್ನ ಯಶಸ್ಸಿಗೆ ಎಲ್ಲಾ ಇಲಾಖೆನ ಅಧಿಕಾರಿಕ ಸಹಕರಿಸುವ ಹಂಗೆ ಜಿಲ್ಲಾಧಿಕಾರಿ ಸೂಚನೆ ಕೊಟ್ಟಳು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಕಡೆಯಿಂದ ನಿನ್ನೆ ಅಕಾಡೆಮಿನ ಸಭಾಬಾಡಿಲಿ ಅಂತಾರಾಷ್ಟೀಯ ಅವ್ವ ಫಾಜಿರ ದಿನಾಚರಣೆ, ಕೊಡವ ಲಿಪಿ ಅರಿವು ಪಡಿಪುಂತ ಹೇಳುವ ಕಾರ್ಬಾರು ನಡೆದು. ಈ ಕಾರ್ಬಾರ್ನ ಮೈಸೂರು ಆರ್ಆರ್ಒನ ಮುಖ್ಯಸ್ಥರಾಗಿದ್ದ ಪ್ರೊ ವಿಸಿ ಶಿವರಾಮ್ ಕೃಷ್ಣ ಅವು ಉದ್ಘಾಟನೆ ಮಾಡಿದ್ರು. ಮೊಗೆರ ಜನಾಂಗದ ಪ್ರಾಚೀನ ಜನಪದ ಕಲೆಯಾಗಿದ್ದ ಮೊಗೆರರ ದುಡಿಕುಣಿತ ಶಿಬಿರ ಫೆಬ್ರವರಿ 24 ಮತ್ತು 25ರಂದು ಮಡಿಕೇರಿಯಲ್ಲಿ ಆಯೋಜಿಸಿಳು. ಹಂಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸದಸ್ಯ ಪಿಎಂ ರವಿ ಅವು ಮಾಹಿತಿ ಕೊಟ್ಟಳು. ಕೋಟೆ ಮಹಿಳಾ ಸಮಾಜದಲ್ಲಿ 2 ದಿನ ಈ ಶಿಬಿರ ನಡೆದಿದೆ. ಮಕ್ಕಂದೂರು ಗ್ರಾಮ ಪಂಚಾಯಿತಿ ಗ್ರಾಮ ಸಭೆ ಇಂದು ನಡೆದು. ಈ ಸಭೆಯಲ್ಲಿ ಕಾರ್ಮಿಕ ಇಲಾಖೆಯಿಂದ ಅನುಷ್ಠಾನ ಮಾಡುತ್ತಿದ್ದ ಇ ಶ್ರಮ್ ಯೋಜನೆ, ನೋಂದಾಯಿತ ಕಟ್ಟಡ ಮತ್ತು ಬ್ಯಾರೆ ಬ್ಯಾರೆ ನಿರ್ಮಾಣ ಕಾರ್ಮಿಕರಿಗೆ ಸಿಗುವ ಸೌಲಭ್ಯಗಳ ಕುರಿತು, ಕರ್ನಾಟಕ ರಾಜ್ಯ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರ ಅಪಘಾತ ಪರಿಹಾರ ಯೋಜನೆ, ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ, ಬ್ಯಾರೆ ಬ್ಯಾರೆ ಯೋಜನೆ ಕುರಿತು ತಾಲೂಕು ಕಾರ್ಮಿಕ ಅಧಿಕಾರಿ ಎಂಎಂ ಯತ್ನಟ್ಟಿ ಅವು ಮಾಹಿತಿ ಕೊಟ್ಟು. ಲೀಡ್ ಬ್ಯಾಂಕ್ ಸಭಾಬಾಡಿಲಿ ರಾಷ್ಟೀಯ ಲೋಕ ಅದಾಲತ್ಗಾಗಿ ಬ್ಯಾಂಕರ್ಸ್ಗಳ ಪೂರ್ವಭಾವಿ ಸಭೆ ನಡೆದು. ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದ ಮೇರೆಗೆ ಮಾರ್ಚ್ 12ರಂದು ರಾಷ್ಟೀಯ ಲೋಕ ಅದಾಲತ್ ಸಭೆ ನಡೆದಿದೆ. ಕಾಫಿ ಮಂಡಳಿ ಗೋಣಿಕಪ್ಪಲ್ ಕಡೆಯಿಂದ ತಾರೀಖು 23ರಂದು ಹೊತ್ತಾರೆ 10:30 ಕುಟ್ಟ ಕೊಡವ ಸಮಾಜಲಿ ಮಣ್ಣು ಪರೀಕ್ಷೆ ಅಭಿಯಾನ ಏರ್ಪಡಿಸಿಳು. ಬೆಳೆಗಾರರು ರೈತರು ಈ ಕಾರ್ಯಕ್ರಮದ ಉಪಯೋಗನ ಪಡ್ಕನಕ, ಮಾಲೀಕರು ತಮ್ಮ ತೋಟದ ಮಣ್ಣಿನ ಮಾದರಿನ ತರುವ ಹಂಗೆ ಈ ದಿನನೇ ಮಣ್ಣಿನ ರಸಸಾರದ ವಿಶ್ಲೇಷಣೆ ಮಾಡಲಾದೆ. ಬೆಳೆಗಾರರು ಈ ಕಾರ್ಬರ್ಲಿ ಪಾಲ್ಗೊಳ್ಳುವ ಹಂಗೆ ಕಾಫಿ ಮಂಡಳಿ ಪ್ರಕಟಣೆಗೆ ತಿಳಿಸಿಳು. ಜಿಲ್ಲೆಯಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ರಾಜು ಮೊಗವೀರ ಅವು ಉತ್ತರ ಕನ್ನಡ ಜಿಲ್ಲೆನ ಹೆಚ್ಚುವರಿ ಜಿಲ್ಲಾಧಿಕಾರಿಯಾಗಿ ವರ್ಗಾವಣೆ ಮಾಡಿದ್ದು. ಸರ್ಕಾರ ಜಿಲ್ಲೆಯಲ್ಲಿ ಹೊಸದಾಗಿ ಹೆಚ್ಚುವರಿ ಜಿಲ್ಲಾಧಿಕಾರಿಯಾಗಿ ಡಾ ನಂಜುಂಡೇಗೌಡ ಅವರು ನೇಮಕ ಆಗೋಳು. ಮಡಿಕೇರಿನ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ಇದೇ ತಿಂಗಳ ತಾರೀಖು 24, 25 ಮತ್ತು 26ರಂದು ವೈದ್ಯರು, ಹಂಗೆ ಮಾರ್ಚ್ 1ರಂದು ಹಲ್ಲಿನ ಡಾಕ್ಟರ್ ಇರ್ದುಳೆ. ತಾರೀಖು 28ಕ್ಕೆ ಲೆಕ್ಕ ತಪಾಸಣೆ ಇರ್ದರಿಂದ ಮಾತ್ರೆಗಳ ವಿತರಣೆ ಕೂಡ ಇಲ್ಲೇ. ಮಾಜಿ ಸೈನಿಕರು ಹೊಸ 64 ಕೆಬಿ ಕಾರ್ಡ್ಗಳ ಮಾಹಿತಿನ 08272220024 ದೂರವಾಣಿಗೆ ಕರೆ ಮಾಡಿ ಪಡ್ಕನಕ, ಬ್ಯಾಗನೆ ತಮ್ಮ ಕಾರ್ಡ್ನ ಪಡ್ಕೊಳ್ಳುವ ಹಂಗೆ ಪ್ರಕಟಣೆಗೆ ಗೊತ್ತಾಗುಟ್ಟು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಹಂಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಡೆಯಿಂದ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮಾರ್ಚ್ 11 ಮತ್ತು 12ಕ್ಕೆ ಹೊತ್ತಾರೆ 10:30 ಪ್ಯಾಟೆನ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಶಾಸಕ ಅಪ್ಪಚುರಂಜನ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಸಂಘದ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ಅವು ಮಾಹಿತಿ ಕೊಟ್ಟಳು. ಲೋಕೋಪಯೋಗಿ ಬಂದರು ಮತ್ತು ಸಾರಿಗೆ ಇಲಾಖೆನ ರಸ್ತೆ ಸಂಚಾರ ಸಮೀಕ್ಷೆ ತಾರೀಖು 23 ಹೊತ್ತಾರೆ 6 ಗಂಟೆಯಿಂದ 25ರ ಹೊತ್ತಾರೆ 6 ಗಂಟೆ ಮುಟ್ಟ ನಡೆದಿದೆ. ರಸ್ತೆ ಸಂಚಾರ ಮಾಹಿತಿನ ನೋಡಿ ರಾಷ್ಟಮಟ್ಟದಲ್ಲಿ ರಸ್ತೆಗಳ ಅಭಿವೃದ್ಧಿ ಕಾರ್ಯಕ್ರಮಗಳ ರೂಪಿಸಿ ಕಾರ್ಯರೂಪಕ್ಕೆ ತಾದು ಇದರ ಉದ್ದೇಶ ಆಗುತ್ತ ಹೇಳಿ ಇಲಾಖೆನ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅವು ತಿಳಿಸಿಯೋಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಗೋಣಿಕೊಪ್ಪ ಹತ್ರದ ಅರೆಭಾಷೆ ಗೌಡ ಬಾಂಧವರ ಕಡೆಯಿಂದ ತಾರೀಖು 25ರಂದು ಅರೆಭಾಷೆ ಸಂಸ್ಕೃತಿ ಶಿಬಿರ ಆಯೋಜಿಸಿಳು. ಅಂದೇ ಪಡಿಕಲ್ ಐನ್ ಮನೆಯಲ್ಲಿ ಹೊತ್ತಾರೆ 10 ಗಂಟೆಗೆ ಈ ಕಾರ್ಬರ್ನ ಪಡಿಕಲ್ ಚಂಗಪ್ಪನವು ಉದ್ಘಾಟನೆ ಮಾಡುವೆ. ಮುಖ್ಯ ನೆಂಟರಾಗಿ ತೆಕ್ಕಡೆ ಶಾಂತಿ ಲಕ್ಷ್ಮಣ್ ಅವು ಭಾಗವಹಿಸುವೆ. ತಾರೀಖು 27ರಂದು ಆಕೇರಿ ಜಂಬರ ನಡೆದಿದೆ. ಅಕಾಡೆಮಿನ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಕಜಗದ್ದೆ ಅವು ಅಧ್ಯಕ್ಷತೆ ವಹಿಸುವೆ. ಅಕಾಡೆಮಿನ ಪ್ರಕಟಣೆಯಿಂದ ಗೊತ್ತಾಗುಟ್ಟು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272220018. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi. Palace Toyota, near Kaveri Hall, CV Shankar Road, Madikeri. Call 7022671919. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 22557171. ಬಾಡಗರ ಕೇರಿ ಶ್ರೀ ಮೃತ್ಯುಂಜಯ ದೇವಸ್ಥಾನದ ವಾರ್ಷಿಕೋತ್ಸವ ನಡೆಯುತ್ತಿದ್ದು, ನಾಳೆ ಬುಧವಾರ ನಿತ್ಯ ಪೂಜೆ, ಮಧ್ಯಾಹ್ನ 12 ಗಂಟೆಗೆ ತುಲಾಭಾರ, ಅಪರಾಹ್ನ 3 ಗಂಟೆಗೆ ತೆಂಗಿನಕಾಯಿಗೆ ಗುಂಡು ಹೊಡೆಯುವುದು, ಸಂಜೆ ಅವಭೃತ ಸ್ನಾನ, ರಾತ್ರಿ ಉತ್ಸವ ಮೂರ್ತಿ ದರ್ಶನ, ವಸಂತ ಪೂಜೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ತಕ್ಕ ಮುಖ್ಯಸ್ಥರು, ಅಧ್ಯಕ್ಷರು, ಗೌರವ ಕಾರ್ಯದರ್ಶಿ ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಮೈಸೂರಿನಲ್ಲಿ ಹೊಸ ಕಾನ್ಸೆಪ್ಟ್ ನೊಂದಿಗೆ ಶುಭಾರಂಭಗೊಂಡಿದೆ ಕಸಾರಿಯಾ ಇಟರ್ನಿಟಿ ಅಂಡ್ ಹಿಂಡ್ವೇರ್ ನ ಎಕ್ಸ್ಕ್ಲೂಸಿವ್ ಶೋರೂಮ್. ಕಾಂಟ್ಯಾಕ್ಟ್ ಶ್ರೀ ಮನೋಜ್ ಓಮ್ ಸಿರಾಮಿಕ್ಸ್ ಪ್ರೈವೇಟ್ ಲಿಮಿಟೆಡ್, ರಿಂಗ್ ರೋಡ್, ಬೋಗಾದಿ, ಮೈಸೂರ್. ಕಾಲ್ ಉತ್ತಪ್ಪ ಪಿಪಿ 8904885434. ಸದಸ್ಯರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಭೂ ಅಡಮಾನ ಸಾಲ, ವಾಹನ ಸಾಲ, ಗೃಹ ಸಾಲ, ಕಟ್ಟಡ ನಿರ್ಮಾಣ ಸಾಲ, ಖಾಲಿ ನಿವೇಶನ ಆಧಾರ ಸಾಲ, ಆಟೋ ಸಾಲ, ವ್ಯಾಪಾರ ಸಾಲಗಳು, ಕಡಿಮೆ ದಾಖಲೆ ಪತ್ರಗಳು, ತ್ವರಿತ ಮಂಜೂರಾತಿ, ಸುಲಭ ಇಎಂಐ ವಿಧಾನದಲ್ಲಿ ಲಭ್ಯ. ಭೇಟಿ ಕೊಡಿ ಶ್ರೀ ಸರಸ್ವತಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ನಿಯಮಿತದ ವಿರಾಜಪೇಟೆ ಬೆಂಗಳೂರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಶಾಖೆಗಳನ್ನು. ಭಾಗಮಂಡಲ ನಾಡು ಅಯ್ಯಂಗೇರಿ ಗ್ರಾಮದ ಶ್ರೀ ಕೃಷ್ಣ ಚಿನ್ನತಪ್ಪ ದೇವರ ಉತ್ಸವದ ಪ್ರಯುಕ್ತ 24ರಂದು ಗುರುವಾರ ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆಯವರೆಗೆ ಬೆಳಗಿನ ಹಬ್ಬ, 25ರಂದು ಶುಕ್ರವಾರ ದೊಡ್ಡ ಹಬ್ಬ ಪಟ್ಟಣಿ, 26ರಂದು ಶನಿವಾರ ಭಂಡಾರ ಹಬ್ಬ ಮತ್ತು ಅನ್ನದಾನ ನಡೆಯಲಿದೆ. ಭಕ್ತಾದಿಗಳೆಲ್ಲ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಅಯ್ಯಂಗೇರಿ ಶ್ರೀ ಕೃಷ್ಣ ಚಿನ್ನತಪ್ಪ ದೇವಸ್ಥಾನ ಉತ್ಸವ ಸಮಿತಿ ಮತ್ತು ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಕೆಳಗರೆ ಈಗ ನಿಧನ ವಾರ್ತೆ. ಪೊನ್ನಪ್ಪ ಸಂತೆ ಬೇಳೂರು ಗ್ರಾಮತ್ರ ನಿವೃತ್ತ ಉಪಾಧ್ರಿ ಆದೆಂಗಡ ಅಪ್ಪಯ್ಯ ಕಟ್ಟಿ ಅಯ್ಯಂಗಯಿಂದ ಮರಣಪಟ್ಟಿತ್ತು. 69 ವಯಸ್ಸರ ಆದೆಂಗಡ ಅಪ್ಪಯ್ಯ ಕಟ್ಟಿ ಅಯ್ಯಂಗಡ ಅಕೇರಿ ಕಾರ್ಯ ನಾಳೆ ಪಲ್ಲಕ್ಕ 11 ಗಂಟೆಗೆ ಅಯ್ಯಂಗಡ ಸ್ವಂತ ಮನೆ ನಡಪ ಅಂದು ಒಕ್ಕ ಕರ ಅರಿಚಿಟ್ಟಿತ್ತು. ನಿಧನ ವಾರ್ತೆ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ DCC ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದಿಯಂಡುಳು ಕಣ್ಣಚಂಡ ಜಾಗೃತಿ ಭೀಮಯ್ಯ. ರಸ್ತೆ ಸುರಕ್ಷತೆಗೆ ಸಂಬಂಧಪಟ್ಟನಕ್ಕೆ ಸಾರ್ವಜನಿಕಂಗಕ್ಕೆ ಅರಿವು ಕೊಡುಪಂಡ ಕೂಟಕ್ಕೆ ಅವಶ್ಯ ಉಳ್ಳಲ್ಲಿ ರಸ್ತೆ ಸುರಕ್ಷತಾ ಮಾಹಿತಿ ಫಲಕತನ ಉಡುವನಕ್ಕೆ ಜಿಲ್ಲಾಧಿಕಾರಿ ಡಾ ಸತೀಶ್ ಸಲಹೆ ಕೊಡ್ತದೆ. ಮಡಿಕೇರಿಯ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಇಕ್ಕಾಯಿತು ನಡೆದ ರಸ್ತೆ ಸುರಕ್ಷತಾ ಸಭೆರ ಕೊರವು ಕಾರಿಕೆ ವಹಿಸಿತ ತಕ್ಕ ಪರಂದ ಅವು ಪೊಲೀಸ್ ಪಿನ ಪ್ರಾದೇಶಿಕ ಇಲಾಖೆಯ ಅಧಿಕಾರಿಯ ಒತ್ತೋರ್ ಮೇಲೆ ಕಾರ್ಯನಿರ್ವಹಿಸುವ ಮೂಲಕ ರಸ್ತೆ ಸುರಕ್ಷತೆಗೆ ಒತ್ತು ಕೊಡುಕೊಂಡು ವಾಹನ ಸಂಚಾರ ಅದಿಯಾಯಿತು ಉಳ್ಳಲ್ಲಿ ಪಿನ ಅಕಾಕ ಅಪಘಾತ ಆಪನ್ನತ ಜಾಗತ್ ಸೂಚನಾ ಫಲಕ ಉಡುವಂಡ ಕೂಟಕ್ಕೆ ಸಿಸಿಟಿವಿ ಉಡುವನಕ್ಕೆ ಸೂಚನೆ ಕೊಡ್ತದೆ. ನಿನಾಂದ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಅದನೆಯಲ್ಲಿ ಅಕಾಡೆಮಿರ ಸಭಾಬಾಡೆಯಲ್ಲಿ ಅಂತಾರಾಷ್ಟ್ರೀಯ ಅವ್ವಪಾಜಿಯರ ನಾಳಿರ ಮಾರಿಪತ್ ಕೊಡವ ಲಿಪಿ ಅರಿವು ಪಡಿಪು ಅನ್ನುವ ಕಾರ್ಯಕ್ರಮ ನಡೆದಿತ್ತು. ಅಕಾಡೆಮಿರ ಅಧ್ಯಕ್ಷೆ ಡಾ ಅಮ್ಮಟಂಡ ಪಾರ್ವತಿ ಅಪ್ಪಯ್ಯ ಇಂಡ ಕೊರವು ಕಾರಿಕೆಯಲ್ಲಿ ನಡೆದ ಕಾರ್ಯಕ್ರಮದನ್ನು ಮಾನಸ ಗಂಗೋತ್ರಿ ಮುಖ್ಯಸ್ಥಂಗಳಾಯಿತುಳ್ಳೋ ಪ್ರೊಫೆಸರ್ ಸಿವಿ ಶಿವರಾಮ ಅವು ಉದ್ಘಾಟನೆ ಮಾಡಚಿ. ಈ ಕಾರ್ಯಕ್ರಮದ ಪೆರಿಯ ಸಾಹಿತಿ ಬಾಚರಣಿಯಂಡ ಪಿ ಅಪ್ಪಣ್ಣ, ಬೊವೇರಿಯಂಡ ಉತ್ತಯ್ಯ, ಬಾಚರಣಿಯಂಡ ರಾಣು ಅಪ್ಪಣ್ಣ, ಮೂಕಂಡ ನಿತಿನ್ ಕುಶಲಪ್ಪ, ಪಿನ ಡಾ ಬಾಮಿನಿ ರಾಘವಯ್ಯ ಅವು ಭಾಷಾ ತಜ್ಞಗಳಾಯಿತು ಕೂಡಿಯಾಡಿತು ಸಲಹೆ ಸೂಚನೆಯನ್ನು ಕೊಡುತ್ತಿತ್ತು. ಕೇಂದ್ರ ಸರ್ಕಾರದ ಮುಖ್ಯಪಟ್ಟ ಯೋಜನೆಯಲ್ಲೂ ಒಂದಾನ ಈ ಶ್ರಮರ ನೋಂದಣಿ ಕಾರ್ಯಕ್ರಮಕ್ಕೆ ಪೊನ್ನಂಪೇಟೆರ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಕೆಸಿ ಅಪ್ಪಣ್ಣ ನಿನ್ನಾಂದ ಚಾಲನೆ ಕೊಡ್ತದೆ. ಅಲ್ಲಿಂಜಿ ತಕ್ಕ ಪರಂದ ಅವು ಅಸಂಘಟಿತ ಕಾರ್ಮಿಕಂಗಡ ಅನುಕೂಲಕ್ಕೆ ಅನುಷ್ಠಾನ ಪಡುತ್ತನ ಈ ಯೋಜನೆಯಿಂದ ಸರ್ಕಾರತ್ರ ಸಾಮಾಜಿಕ ಭದ್ರತಾ ಯೋಜನೆಯ ಪ್ರಯೋಜನ ಪಡೆದುವಲು ಅಪಘಾತತ್ರ ಸಂದರ್ಭ 2,00,000 ರೂಪಾಯಿ ಕತನರ ಪರಿಹಾರ ಪಣ ಪಡೆದುವಕ್ಕೆ ಅವಕಾಶವುಳ್ಳ ಈ ಯೋಜನೆಯ ಪ್ರಯೋಜನದನ್ನು ಅರ್ಹಂಗ ಪಡೆದವನಕ್ಕೆ ಸಲಹೆ ಕೊಡ್ತದೆ. ಕೈಂಜ 11 ತಿಂಗತಂಜ ಜಿಲ್ಲೆಯ ಹೆಚ್ಚುವರಿ ಜಿಲ್ಲಾಧಿಕಾರಿಯಾಯಿತು ಕಾರ್ಯನಿಸಿಂಡಿಂಜ ರಾಜು ಮೊಗವೀರ ಅಂಗಳ. ಉತ್ತರ ಕನ್ನಡ ಜಿಲ್ಲೆಯ ಹೆಚ್ಚುವರಿ ಜಿಲ್ಲಾಧಿಕಾರಿಯಾಯಿತು ವರ್ಗಮಾಡಿನ ಸರ್ಕಾರ. ಜಿಲ್ಲೆಯ ಪುದಿಯ ಹೆಚ್ಚುವರಿ ಜಿಲ್ಲಾಧಿಕಾರಿಯಾಯಿತು ಡಾ ನಂಜುಂಡೇಗೌಡ ಅಂಗಳ ನೇಮಕ ಮಾಡಿತು. ಜಿಲ್ಲಾಡಳಿತ ಭವನದ ನಿನಾಂದ ಅಧಿಕಾರ ವಹಿಸಿಯಂಡ ಇವು ಇಕ್ಕಾಕಣಿಕ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಆಡಳಿತಾಧಿಕಾರಿಯಾಯಿತು ಕಾರ್ಯನಿಸಿಂಡಿಂಜತು. ಮಡಿಕೇರಿಯ ಲೀಡ್ ಬ್ಯಾಂಕರ ಸಭಾಬಾಡೆಯಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ಕಾಯಿತು ಬ್ಯಾಂಕರ್ಸ್ರ ಮುಪ್ಪಡೆ ಸಭೆ ಇಂದು ನಡೆದಿತು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ